ನನ್ನಾಣೆ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲದೆ. ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರೂ ಬೇಕಿಲ್ಲದೆ. ಪ್ರೀತಿ ಕಣ್ಣು ತೆರೆದಾಗ ಮರೆತೋಯ್ತು ಲೋಕ, ಕನಸು ಕಣ್ಣು ಬಿಟ್ಟಾಗ ಶುರು ಪ್ರೇಮ ಲೋಕ. ಇಲ್ಲಿ ನೀನು ನಾನು, ನಾನು ನೀನು ಇಬ್ಬರೇ, ಬೇರೆ ಯಾರು ಇಲ್ಲ ಕೇಳಲೇ. ನನ್ನಾಣೆ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲದೆ. ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರೂ ಬೇಕಿಲ್ಲದೆ. ಲೋಕ ಇದು ಹೃದಯ ಅರಳ ಲೋಕ ಇದು. ಹಕ್ಕಿ ಹಾರದ ಲೋಕ ಇದು, ಪ್ರೇಮಿಗಳು ಹಾರೋ ಲೋಕ ಇದು. ಹಸಿರು ಇಲ್ಲ ಇಲ್ಲಿ, ಉಸಿರೇ ಎಲ್ಲ ಎಲ್ಲಿ, ಅಲೆಗಳು ಎಲ್ಲ ಎಲ್ಲಿ, ಆಸೆಗಳೇ ಎಲ್ಲ ಎಲ್ಲಿ. ನಾಳೆ ಅನ್ನೋ ಮಾತೇ ಇಲ್ಲ ಈ ಲೋಕದಲ್ಲಿ ಕೇಳಲೇ. ನನ್ನಾಣೆ ಕೇಳಿ ನನ್ನ ಪ್ರಾಣವೇ, ನನಗೆ ಬೇರೆ ಯಾರಿಲ್ಲ. ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು ಬೇಕಿಲ್ಲ. ಇದು ಚಂದ್ರನಿಲ್ಲದ ಲೋಕ ಇದು. ಸಮಯ ತಿರುಗದ ಲೋಕ ಇದು, ವೇಳೆ ಕಳೆಯದ ಲೋಕ ಇದು. ಒಂದೇ ಒಂದು ಕಥೆಯಲ್ಲಿ ನನ್ನ ನಿನ್ನ ಕಥೆಯಲ್ಲಿ, ಒಂದೇ ಒಂದು ಸಾಲು ಇಲ್ಲಿ, ಪ್ರೇಮಕ್ಕೆ ಸಾವು ಎಲ್ಲಿ. ಏಳು ಜನ್ಮ ಒಂದೇ ದಿನ ಈ ಲೋಕದಲ್ಲಿ ಕೇಳಲೆ. ನನ್ನಾಣೆ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲದೆ. ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು ಬೇಕಿಲ್ಲವೇ. ಪ್ರೀತಿ ಕಣ್ಣು ತೆರೆದಾಗ ಮರೆತೋಯ್ತು ಲೋಕ, ಕನಸು ಕಣ್ಣು ಬಿಟ್ಟಾಗ ಶುರು ಪ್ರೇಮ ಲೋಕ. ಇಲ್ಲಿ ನೀನು ನಾನು, ನಾನು ನೀನು ಇಬ್ಬರೇ, ಬೇರೆ ಯಾರು ಇಲ್ಲ ಕೇಳಲೇ. ನನ್ನಾಣೆ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲವೇ. ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು ಬೇಕಿಲ್ಲವೇ.